ದಂತ ಫ್ಲೋರೋಸಿಸ್ ಹೆಚ್ಚಾಗಿ ಕಂಡು ಬರುತ್ತದೆ. ಅದಕ್ಕಾಗಿ ಆರ್ಒ ಇಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ಶುದ್ಧ ನೀರನ್ನೇ ಕುಡಿಯಲು ಕುಡಿಯಿರಿ. ಪೌಷ್ಟಿಕಾಂಶವಿರುವ ಆಹಾರವನ್ನು ತಿನ್ನಲು ತಪ್ಪದೇ ಕುಡಿಯಿರಿ. ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಹಾಲು, ಬೆಲ್ಲ, ಹಸಿರು ಸೊಪ್ಪು, ನುಗ್ಗೆಕಾಯಿ ಕಾಳುಗಳನ್ನು, ಸಿ ಅನ್ನಾಂಗವಿರುವ ಸೀಬೆ, ನೆಲ್ಲಿಕಾಯಿ, ನಿಂಬೆ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಕುಡಿಯಿರಿ. ಪ್ರಕಟಣೆ ರಾಷ್ಟ್ರೀಯ ಫ್ಲೂರೋಸಿಸ್ ತಡೆ ಹಾಗೂ ನಿಯಂತ್ರಣ ಶಾಖೆ. ನೀವು ಕೇಳ್ತಾ ಇದ್ದೀರಾ FM ಕಂಪನಾಂಕ 102.2 ಮೆಗಾಹರ್ಟ್ಸ್ ಗಳಲ್ಲಿ ಹಾಸನ ಆಕಾಶವಾಣಿ. ಕೇಳುಗರೆ, ಸಮಯ ಹೊಂದಿಸಿಕೊಳ್ಳಿ. ಈಗ ಸಮಯ ಸರಿಯಾಗಿ 5:31. ಹಾಸನ ಆಕಾಶವಾಣಿ FM ಕೇಂದ್ರದಿಂದ ಹೇಳಿದ್ದೆ 5:30 ಸರಿಯಾಗಿ ರಸಪ್ರಶ್ನೆ ಕಾರ್ಯಕ್ರಮ ಮೂಡಿ ಬರಲಿದೆ. ಇಂದಿನ ವಿಷಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತು. ಅದರಲ್ಲಿ ನಾನು ಜೀವಜ್ಞಾನದ ಪ್ರಾಣಿಶಾಸ್ತ್ರದ ಬಗ್ಗೆ ವಿಷಯವನ್ನು ಕಲೆಕ್ಟ್ ಮಾಡಿ ಕೆಲವೊಂದಷ್ಟು ಕ್ವೆಶನ್ಸನ್ನು ನಿಮಗೋಸ್ಕರ ರೆಡಿ ಮಾಡಿ ತಂದಿದ್ದೀನಿ. ಹಾಗಿದ್ರೆ ನಮ್ಮ ಫಸ್ಟ್ ಕಾಲರ್ ಯಾರು, ಅವರಿಗೆ ಯಾವ ಕ್ವೆಶನ್ ಬರುತ್ತೆ, ಅವರು ಅದಕ್ಕೆ ಉತ್ತರ ಹೇಳ್ತಾರ, ಯಾರು, ಎಲ್ಲಿಂದ ಅಂತ ಮಾತಾಡ್ಸೋಣ. ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ. ಹುಳಿಗೆರೆಯಿಂದ ಮನ್ವಿತ. ಕಡೂರು ತಾಲೂಕು ಎಲ್ಲಿಂದ? ಹುಳಿಗೆರೆಯಿಂದ. ಹುಳಿಗೆರೆ, ಏನ್ ಫೇಮಸ್ ಮನ್ವಿತ ನಿಮ್ಮ ಊರಲ್ಲಿ? ಹುಳಿಗೆರೆಯಲ್ಲಿ ಏನು ಫೇಮಸ್? ಏನಪ್ಪ ಅದು, ಏನ್ ಫೇಮಸ್ ಅಪ್ಪ ನಮ್ಮೂರಲ್ಲಿ? ನಮ್ಮೂರಲ್ಲಿ ಏನು ಫೇಮಸ್ ಇಲ್ವಾ? ಯಾವ್ದಾದ್ರು ದೇವಸ್ಥಾನ ಅಥವಾ ಫಾಲ್ಸು ಅಥವಾ ನೋಡೋದಿಕ್ಕೇನಾದ್ರು ಅಥವಾ ತಿನ್ನೋದಿಕ್ಕೇನಾದ್ರು ಫೇಮಸ್ಸು ಅಥವಾ ಬಟ್ಟೆ ಅಂಗಡಿ ಫೇಮಸ್ಸು ಅಥವಾ ಕಾಫಿ ಫೇಮಸ್ಸು, ಏನ್ ಫೇಮಸ್? ಕಾಫಿ. ಕಾಫಿನೇ ಫೇಮಸ್. ನೀನ್ ಕಾಫಿ ಕುಡಿದ್ರ? ಕಾಫಿ ಕುಡಿದ್ರ ನೀವು? ಇಲ್ಲ, ಈಗ ಕುಡಿಬೇಕು. ಸರಿ, ಮನ್ವಿತ ಅವರು ಏನು ಓದ್ತಾ ಇರೋದು? ಫೋರ್ತ್ ಸ್ಟ್ಯಾಂಡರ್ಡ್. ಕನ್ನಡ ಮೀಡಿಯಮ್ಮ ನೀವು, ಇಂಗ್ಲಿಷ್ ಮೀಡಿಯಮ್ಮ? ಕನ್ನಡ ಮೀಡಿಯಮ್. ಕನ್ನಡ ಮೀಡಿಯಂ. ನಾಲ್ಕನೇ ತರಗತಿಯಲ್ಲಿ ಓದುತ್ತಿರುವ ಮನ್ವಿತರಿಗೆ ನಮ್ಮದು ಒಂದು ಪ್ರಶ್ನೆ ಕೇಳೋಣವೇ? ಕೇಳೋಣವೇ? ಸರಿ ಮನ್ವಿತ, ನಿನ್ಗೆ ಫಸ್ಟ್ ಕ್ವೆಶನ್ ಏನು ಗೊತ್ತಾ? ವಿಶ್ವದ ಅತ್ಯಂತ ದೊಡ್ಡ ಹಾವು ಯಾವುದು ಅಂತ. ಹೆಬ್ಬಾವು. ಹತ್ರ ಇದ್ಯಾ? ಆಪ್ಷನ್ಸ್ ಕೊಡ್ತೀನಿ, ಟ್ರೈ ಮಾಡ್ತೀಯಾ ಅಥವಾ ನಂಗೆ ಆಪ್ಷನ್ ಬೇಡ ಅಕ್ಕ ಹಂಗೆ ಹೇಳ್ತೀನಿ ಅಂತ್ಯಾ? ಬೇಡ ಬೇಡ, ಇನ್ನೊಂದ್ಸರಿ ಹೇಳು, ಪರವಾಗಿಲ್ಲ, ಇನ್ನೊಂದ್ ಹೇಳು ನೀನೆ, ಪರವಾಗಿಲ್ಲ. ಹೆಬ್ಬಾವು ತಪ್ಪು, ಅದಕ್ಕಿಂತ ದೊಡ್ಡ ಹಾವು ಇದೆ, ಯಾವ್ದು? ಇದು ಅಲ್ಲ, ಇನ್ನೊಂದು ಯೋಚನೆ ಮಾಡು. ನಾಗರಾವಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿ ಎ ಇಂದ ಸ್ಟಾರ್ಟ್ ಆಗುತ್ತೆ ಇದು. ಆಯಿಂದ ಗೊತ್ತು, ನಿಂಗೆ ಕೇಳಿರ್ತೀಯ ಇದನ್ನ. ಯಾರು ಹೇಳ್ಕೊಡ್ತಾನೂ ಇಲ್ಲ ನಮ್ ಮನ್ವಿತಂಗೆ, ಏನ್ ಮಾಡದ್ ನಾವೀಗ? ಸರಿ ಮನ್ವಿತ, ಆನ್ಸರ್ ಏನ್ ಗೊತ್ತಾ? ಅನಕೊಂಡ. ಅನಕೊಂಡ ಕೇಳಿಲ್ವಾ ನೀನು? ಅನಕೊಂಡ ಕೇಳಿಲ್ವಾ ನೀನು ಮನ್ವಿತ? ನಿಜವಾಗ್ಲೂ ಕೇಳಿಲ್ವಾ ನೀನು? ಮರ್ತೋಗ್ಬಿಟ್ಟಿದೆ. ನೀನ್ ಆಲ್ಮೋಸ್ಟ್ ಹೆಬ್ಬಾವು ಅಂತ ಹೇಳ್ದಲ್ಲ, ಅದು ಆಲ್ಮೋಸ್ಟ್ ಓಕೆನೆ, ಬಟ್ ಅದು 6.5 meters ಇದ್ರೆ ಈ ಅನಕೊಂಡ 9 meters ಇರುತ್ತೆ. ಅದಕ್ಕೆ ಇದೇ ದೊಡ್ಡ ಹಾವು. ಓಕೆನಾ? ನಾಗರ ಹಾವೇನಿರಲ್ಲ, ಕಾಳಿಂಗ ಸರ್ಪ ತುಂಬಾ ವಿಷಕಾರಿ ಸರ್ಪ. ಓಕೆ, ಯಾವ ಹಾವು ಇಷ್ಟ ನಿನಗೆ ಈ ಮೂರಲ್ಲಿ? ನಾಗರ ಹಾವು ಇಷ್ಟನೆ, ಈ ಮೂರು ಇಷ್ಟ ಅಲ್ಲ ನಿನಗೆ? ನಾಗರ ಹಾವು ಇಷ್ಟ, ನಂಗೆ ಕಾಳಿಂಗ ಸರ್ಪ ಇಷ್ಟ, ಹಾವುಗಳೇ ನನಗೆ ಇಷ್ಟ. ಓಕೆ ಮನ್ವಿತ, ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಯಶಸ್ವಿನಿ ಮನ್ವಿತ. ಥ್ಯಾಂಕ್ ಯು, ಬಾಯ್ ಬಾಯ್. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ ಹಾಸನ. ನಮಸ್ಕಾರ, ಏಕೋ ಬರ್ತಿದ್ಯಲ್ಲ ಸರ್? ಇಲ್ಲ ಮೇಡಮ್. ಓಕೆ ಓಕೆ, ಹೆಸರು ಹೇಳಿ ತಮ್ದು. ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ಶ್ರವಣ ಬೆಳಗುಳಿಂದ ವಸಂತಪ್ಪ ಮೇಡಮ್. ಶ್ರವಣ ಬೆಳಗುಳಿಂದ ಗೀತಾ ವಸಂತ್ ಕುಮಾರ್, ನೀವೇ ತಾನೆ? ಹೌದು ಮೇಡಮ್, ಕರೆಕ್ಟ್. ಏ ಹೆಂಗೆ ಸರ್ ನೀವು ಫೇಮಸ್, ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ನಮಗೆ ಗೊತ್ತು, ನಿಮ್ ಮಕ್ಳು ಹೆಸರು ಸುಷ್ಮಿತಾ ಧೇನ್ವಿತಾನ ಏನೋ ಇದೆ. ಕರೆಕ್ಟ್ ನೋಡಿ, ನಂಗೆಲ್ಲ ಜ್ಞಾಪಕ ಇರುತ್ತೆ. ನೀವು ಏನು ಜ್ಞಾಪಕಶಕ್ತಿ ತುಂಬಾ ಚೆನ್ನಾಗಿದೆ ನಿಮ್ದು. ಆದ್ರೆ ಓದೋದ್ರಲ್ಲಿಲ್ಲ, ಕೆಲಸ ಮಾಡೋದ್ರಲ್ಲಿಲ್ಲ, ಇದ್ರಲ್ಲೆಲ್ಲ ಇದೆ. ಸರಿ, ಓಕೆ. ನಿಮಗೀಗ ಕ್ವೆಶನ್ ಕೇಳ್ತೀನಿ, ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನಾ? ವೆಜ್ ಮೇಡಮ್. ವೆಜ್, ಪ್ಯೂರ್ ವೆಜ್. ಪ್ಯೂರ್ ವೆಜ್ಗೆ ಏನು ಕ್ವೆಶನ್ ಕೇಳೋಣ. ಯಾವ ಪಕ್ಷಿ ಶಾಂತಿಯ ಸಂಕೇತವಾಗಿದೆ? ಪಾರಿವಾಳ ಮೇಡಮ್. ಪಾರಿವಾಳಕ್ಕೆ ಇನ್ನೊಂದು ಹೆಸರೇನು? ಪ್ರೀತಿಗೆ ಸಂಕೇತ. ಕರೆಕ್ಟು, ನೀವು ಪಾರಿವಾಳ ಹೇಳಿದ್ ಕರೆಕ್ಟು. ಆದ್ರೆ ಇನ್ನು ಒಂದು ಕರೆಕ್ಟ್ ಆಗಿ ಸ್ಪೆಸಿಫಿಕ್ ವರ್ಡ್ ಇದೆ ಅದಕ್ಕೆ, ಯಾವ್ದದು? ಮೇಘ ಸಂದೇಶ. ಮೊದಲು ಕರೆಕ್ಟು, ಇದು ಶಾಂತಿಯ ಸಂಕೇತ ಪಾರಿವಾಳನೇ. ಆದ್ರೆ ಪಾರಿವಾಳಕ್ಕಿಂತ ಹೆಚ್ಚಾಗಿ ಒಂದ್ ವರ್ಡ್ ಅನ್ನ ಯೂಸ್ ಮಾಡ್ತಾರೆ, ಯಾವ್ದದು? ಪಿಜನ್. ಪಿಜನ್ ಅದು ಇಂಗ್ಲಿಷ್ ಅಲ್ಲಿ ಆಯ್ತು. ಶಾಂತಿಯ ಸಂಕೇತ ಅಂದ್ರೆ ಡವ್ ಅಂತ ಕರೀತಾರೆ. ಈ ಡವ್ಗೂ ಪಿಜನ್ಗೂ ತುಂಬಾ ಡಿಫ್ರೆನ್ಸಸ್ ಇದೆ, ಆದ್ರೆ ಕನ್ನಡದಲ್ಲಿ ನಾವು ಪಾರಿವಾಳ ಅಂತಾನೆ ಎರಡಕ್ಕೂ ಹೇಳ್ಬಿಡ್ತೀವಿ. ಸೊ ಅದಕ್ಕೆ ಇದು ಒಂದ್ ಸ್ವಲ್ಪ ಕನ್ಫ್ಯೂಷನ್. ಸೊ ಡವ್ ಅನ್ನೋ ಪಕ್ಷಿ ಶಾಂತಿಯ ಸಂಕೇತ ಆಗಿರುತ್ತೆ, ಓಕೆನಾ? ಸೊ ಡವ್ ಅನ್ನೋದು ಯಾವಾಗ್ಲೂ ಒಂದ್ ಸ್ವಲ್ಪ ವೈಟ್ ಕಲರ್ ಅಲ್ಲಿ ಇರುತ್ತೆ, ಪಾರಿವಾಳ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಸಣ್ಣದಾಗಿರುತ್ತೆ ಸೈಜ್ ಅಲ್ಲಿ. ಸೊ ಅದರಿಂದ ನಾವು ಡಿಫ್ರೆನ್ಸ್ ನ ಐಡೆಂಟಿಫೈ ಮಾಡಬಹುದು. ಹಾಗೆ ಪಾರಿವಾಳ ಅಂತ ಕರೀತಾರೆ ಮೇಡಮ್. ಹಾ, ಪಾರಿವಾಳ, ಕನ್ನಡದಲ್ಲಿ ಪಾರಿವಾಳ ಎರಡೂ ಹಂಗೆ ಕರಿತೀವಿ ನಾವು. ಹೌದು, ಗ್ರಾಮ್ಯ ಭಾಷೆಯಲ್ಲಿ. ಹೌದು, ಕರೆಕ್ಟ್ ಕರೆಕ್ಟ್. ಈಗ ಇನ್ನೊಂದು ಕ್ವೆಶನ್ ಕೇಳಲ ವಸಂತ್ ಕುಮಾರ್ ಅವ್ರಿಗೆ? ಓಕೆ, ನಾನು ಮನ್ವಿತಾಗೆ ಇನ್ನೊಂದು ಕ್ವೆಶನ್ ಕೇಳದೆ ಮರ್ತೋಯ್ತು, ಸಾರಿ ಮನ್ವಿತಾ. ಈಗ ವಸಂತ್ ಕುಮಾರ್ ಅವರಿಗೆ ಇನ್ನೊಂದು ಕ್ವೆಶನ್ ಕೇಳ್ತಾ ಇದ್ದೀನಿ. ಹಾ, ಹಿಂದಕ್ಕೆ ಹಾರಬಲ್ಲ ಒಂದು ಪಕ್ಷಿ ಇದೆ, ಹಕ್ಕಿ ಇದೆ, ಅದರ ಹೆಸರು? ಹಾ, ಕರೆಕ್ಟ್, ಹಮ್ಮಿಂಗ್ ಬರ್ಡ್. ಹೌದಲ್ವಾ, ಕನ್ನಡದಲ್ಲಿ ಏನಂತ ಕರಿಬಹುದು ಗೊತ್ತಾ? ಗೊತ್ತಿಲ್ಲ, ಯೋಚನೆ ಮಾಡಿದ್ರು ಗೊತ್ತಾಗಲ್ವಾ? ಗುನುಗುವ ಹಕ್ಕಿ. ಏನಕ್ಕೆ ಹಂಗ್ ಕರೀತಾರೆ ಗೊತ್ತಾ? ಅದು ಸ್ವಲ್ಪ ಮರ್ಮರಿಂಗ್ ಶಬ್ದ ಮಾಡುತ್ತೆ ಮೇಡಮ್, ಅದು ಹಾರುವಾಗ. ಹಿಂದಕ್ಕೆ ವಾರುತ್ತೆ, ಮುಂದಕ್ಕೆ ವಾರುತ್ತೆ. ಕರೆಕ್ಟ್, ಮುಂದಕ್ಕೆ ನಿಂತು ಹಾರುತ್ತೆ ಮೇಡಮ್. ಅದು ಹೌದು, ಸೈಡ್ ಸೈಡ್ಗೂ ಹಾರುತ್ತೆ ಅದು. ಹೌದು, ಸೊ ಗುನುಗುವ ಹಕ್ಕಿ ಅಂತ ಯಾಕೆ ಕರೀತಾರೆ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಸಖತ್ ಸ್ಪೀಶೀಸ್ ಇದೆ ಹಮ್ಮಿಂಗ್ ಬರ್ಡ್ ಅಲ್ಲೂ. ಅಲ್ಲಿ ಒಂದ್ ಹಕ್ಕಿ ಅದ್ರ ಕುತ್ತಿಗೆ ಪಾರ್ಟ್ ಅಲ್ಲಿ ರೆಡ್ ಕಲರ್ ಇರೋ ಹಕ್ಕಿ ಒಂದ್ ಸೆಕೆಂಡ್ಗೆ 200 ಟೈಮ್ ತನ್ನ ರೆಕ್ಕೆಯನ್ನ ಬಡಿಯುತ್ತೆ. ಸೊ ಆ ಫಾಸ್ಟ್ ಗೆ ಒಂದು ಸೌಂಡ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಹಮ್ಮಿಂಗ್ ಬರ್ಡ್ ಅಂತ ಕರೀತಾರೆ. ಓಕೆನಾ, ಸರಿ. 8 ಶೇಪ್ ಅಲ್ಲಿ ಇದು ರೆಕ್ಕೆಯನ್ನ ಅಲುಗಾಡಿಸುತ್ತಂತೆ, ಅದಕ್ಕೋಸ್ಕರ ಅದು ಹಿಂದೆ ಮುಂದೆ ಹಿಂದೆ ಕೂಡ ಆಗ್ಬೋದು, ಆಮೇಲೆ ಅಕ್ಕಪಕ್ಕದಲ್ಲಿ ಕೂಡ ಅದು ಏನು ಫ್ಲೈ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್ ವಸಂತ್ ಕುಮಾರ್ ಅವರೇ. ನಿಮ್ ಮಕ್ಕಳಿಗೆ ಯಾರಿಗಾದ್ರೂ ಕೊಡ್ತೀರಾ ಕ್ವೆಶನ್ ಕೇಳಲ? ಬೇಡ, ಮಕ್ಕಳಿಗೆ ಕೊಡಿ. ಹಾ, ಗೀತಾ ಅವ್ರೆ, ಮಕ್ಕಳಿಗೆ ಕೊಡಿ. ಗೀತಾ ಅವ್ರೆ, ಅವರು ಮಾತಾಡ್ಲಿ. ಮಕ್ಕಳು ಮೇಡಮ್ ಹೊರಗಡೆ ಇದಾರೆ ಮೇಡಮ್, ಈಗ ಒಬ್ಳು ಫಸ್ಟ್ ಇಯರ್ ಪಿಯುಸಿ, ಅವ್ಳು ಬೆಂಗಳೂರಲ್ಲಿ ಇದ್ದಾಳೆ. ಓಕೆ, ಇನ್ನೊಬ್ಳು ಹಾಸನಲ್ಲೇ ಇದ್ದಾಳೆ. ಹಾಸನಲ್ಲಿ ಇದ್ದಾರೆ. ಹಾಸನಲ್ಲಿ ಏನ್ ಓದ್ತಾ ಇದಾರೆ? ಡೆಂಟಲ್ MDS ಮಾಡ್ತಿದ್ದಾರೆ ಮೇಡಮ್. ಹೆಂಗ್, ನೀವು ಡಾಕ್ಟರ್ ಅಪ್ಪ ಅಮ್ಮ ನೀವು? ಓಕೆ, ಈಗ ಜಿರಳೆಗಳಿಗೆ ಎಷ್ಟು ಕಾಲ್ಗಳಿರುತ್ತೆ ಗೀತಾ ಅವ್ರೆ? 6 ಮೇಡಮ್. ಹೌದಾ, ಕರೆಕ್ಟಾ? ನೀವ್ ಹೇಳ್ಬೇಕು ಮೇಡಮ್. ಕರೆಕ್ಟ್ ಗೀತಾ ಅವ್ರೆ, ನೀವು ಕರೆಕ್ಟ್ ಆಗಿ ನೋಡಿದ್ರ ಜಿರಳೆ ಹುಳನ. ಕರೆಕ್ಟ್ ಕರೆಕ್ಟ್. ಸರಿ ಗೀತಾ ಅವ್ರೆ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದಕ್ಕೆ. ನಮ್ಮ ನೆಕ್ಸ್ಟ್ ಕಾಲ್ ಅನ್ನು ತಗೊಳ್ಳೋಣ, ಓಕೆನಾ? ಥ್ಯಾಂಕ್ ಯು. ಹಲೋ, ರಸಪ್ರಶ್ನೆ ಕಾರ್ಯಕ್ರಮ ಹಾಸನ ಆಕಾಶವಾಣಿಯಿಂದ. ಹಲೋ ಹಲೋ, ನಮಸ್ಕಾರ, ಯಾರಿದು? ಸಿಟಿ ಚಂದ್ರಶೇಖರ್, ಅತ್ತಿ ಚೌಡನಹಳ್ಳಿ, ಕರೆಕ್ಟಾ? ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ನನಗೆ, ಬೇರೆ ಕಡೆ ಬಂದ್ರೆ ಒಳ್ಳೇದು ಅನ್ಸುತ್ತೆ. ಹಲೋ, ಹಾ, ಈಗ ಕೇಳಿಸ್ತಿದೆ, ಇಲ್ಲೇ ಇರಿ, ಎಲ್ಲೂ ಅಲ್ಗಾಡ್ಬೇಡಿ. ಓಕೆ, ಸರಿ, ನಿಮಗೆ ಫಸ್ಟ್ ಪ್ರಶ್ನೆ, ಕುರಿಗಳು ಗೊತ್ತಲ್ವಾ, ಪ್ರತಿ ಪಾದದಲ್ಲಿ ಎಷ್ಟು ಕಾಲ್ ಬೆರಳುಗಳಿರುತ್ತೆ? ಕುರಿಗಳಲ್ಲಿ ಒಂದು ಪಾದದಲ್ಲಿ ಎಷ್ಟು ಕಾಲ್ ಬೆರಳಿರುತ್ತೆ ಅಂತ ಹೇಳ್ಬೇಕು. ನೋಡಿ, ಕುರಿ ನೋಡಿ, ಈಗ ಹಂಗೆ ನೋಡ್ಬಿಟ್ಟು ಹೇಳ್ಬೇಕು, ತಪ್ಪ ತಪ್ಪೆಲ್ಲ ಹೇಳಂಗಿಲ್ಲ. ಇಲ್ಲ, ನಾನ್ ಕೇಳಿರೋದು ಪ್ರತಿ ಪಾದದಲ್ಲಿ, ಒಂದ್ ಪಾದದಲ್ಲಿ ಎಷ್ಟಿದೆ ಅಷ್ಟು ಹೇಳಿದ್ರೆ ಸಾಕು. ನಾಲ್ಕು, ಒಂದ್ ಪಾದದಲ್ಲಿ ನಾಲ್ಕ, ಎರಡು ಹಿಂದ್ಗಡೆ ಎರಡು. ಹಿಂದೆ ಮುಂದೆ ಬೇಡ ಚಂದ್ರಶೇಖರ್ ಅವರೇ, ಒಂದೇ ಪಾದ ನೆನ್ಪಿಸ್ಕೊಳ್ಳಿ, ಒಂದ್ ಪಾದದಲ್ಲಿ ಎಷ್ಟು ಬೆರಳಿರುತ್ತೆ ಅಷ್ಟು ಹೇಳಿ. ನಾಲ್ಕು ಮೇಡಮ್, ಇದು ಎರಡು ಇರ್ತದೆ, ಎರಡು ನಾಲ್ಕು ಕಾಲು ಇರ್ತದೆ ಒಟ್ಟಲ್ಲಿ. ನಾಲ್ಕು ಕಾಲ್ ಬೇಡ, ಒಂದು ಕಾಲಲ್ಲಿ, ಮುಂದಿನ ಒಂದು ಕಾಲಲ್ಲಿ ಎಷ್ಟು ಬೆರಳಿರುತ್ತೆ? ಎರಡು. ಹಾ, ಸಾಕು, ಸುಮ್ನೆ ಯಾಕೆ ಕನ್ಫ್ಯೂಸ್ ಆಗದ್ ನೀವು? ಹಿಂದ್ಗಡೆ ಒಂಥರ ಉಪ್ಪು ಮಳೆ ಹೆಂಗಿರ್ತದೆ ಎರಡು ಆದ. ಸರಿ, ಈಗ ನಿಮ್ಗೆ ಎರಡು ಗಿಣ್ಣ ಇರ್ತಾವಲ್ಲ, ಅದನ್ನ ಎರಡು ಅಂತ. ಹ್ಮ್, ನಿಮ್ಗೆ ಇನ್ನೊಂದು ಕ್ವೆಶನ್ ಕೇಳ್ತೀನಿ ಈಗ. ನೀವು ಈಸಿನೇ ಸುಮ್ನೆ ರೀ ಚಂದ್ರಶೇಖರ್ ಅವ್ರೆ, ನಿಮ್ಗೆ ಯಾಕೆ ಕಷ್ಟ ಆಗುತ್ತೆ ಹೇಳಿ? ಸರಿ, ಈಗ ಏನ್ ಕಡಿಮೆ ಇಲ್ಲ, ನೀವು ಚೆನ್ನಾಗಿ ಹೇಳ್ತೀರಾ ನನಗೆ ಗೊತ್ತು. ಈಗ ಯಾವ ಪ್ರಾಣಿಯು ಅಧಿಕ ರಕ್ತದೊತ್ತಡವನ್ನ ಹೊಂದಿದೆ, ಅಧಿಕ ಬ್ಲಡ್ ಪ್ರೆಷರ್ ಜಾಸ್ತಿ, ಬಿಪಿ ಜಾಸ್ತಿ? ಇಲ್ಲ ಇಲ್ಲ, ನೀವ್ ಈ ಪ್ರಾಣಿನೇನ್ ತಿನ್ನಲ್ಲ ಅನ್ಕೊಂಡಿದೀನಿ, ತಿಂದಿಲ್ಲ ಅಂತಾನು ಅನ್ಕೊಂಡಿದೀನಿ. ಇಲ್ಲ, ಇಲಿನೂ ತಿಂತಾರೆ ಬಿಟ್ರೆ. ಟ್ರೈ ಮಾಡೋಣ. ಉದ್ದ ಇರುತ್ತೆ ಈ ಪ್ರಾಣಿ, ಬಾಸ್ ಉದ್ದ ಇರುತ್ತೆ, ಬಾಸ್ ಉದ್ದ, ಟಾಲ್ ಟಾಲ್ ಅಲ್ಲ ಬಾಸ್, ಇನ್ನೊಂದರ ಯೋಚನೆ ಮಾಡಿ. ಉದ್ದ ಇರುತ್ತೆ ಈ ಪ್ರಾಣಿ, ತುಂಬಾ ದೊಡ್ಡದಿರುತ್ತೆ. ಚಂದ್ರಶೇಖರ್ ಅವರೇ, ನೆಕ್ಸ್ಟ್ ಕೇಳುಗರಿಗೆ ಕೇಳ್ತೀವಿ, ತುಂಬಾ ಬೇಜಾರ್ ಮಾಡಿಸ್ತೀರಿ ನೀವು ನಂಗೆ. ಅಲ್ಲ, ಸರಿ ಸರಿ, ನಿಮ್ ಚಾನ್ಸ್ ಮುಗೀತು, ಈಗ ಹಂಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಫ್ರೆಂಡ್ಸಿಗೂ ಎಲ್ಲ ಫೋನ್ ಮಾಡಿ ಕೇಳಿಸಿ, ಆಯ್ತಾ? ನಮ್ಮ ನೆಕ್ಸ್ಟ್ ಕಾಲರ್ ತಗೋತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್ ಚಂದ್ರಶೇಖರ್ ಅವ್ರಿಗೆ. ಹಲೋ, ಹಾಸನ ಆಕಾಶವಾಣಿ ರಸಪ್ರಶ್ನೆ ಕಾರ್ಯಕ್ರಮ, ನಮಸ್ಕಾರ, ಯಾರಿದು? ಮನ್ವಿತಾ. ಮನ್ವಿತಾ, ಮತ್ತೆ ಮಾಡ್ದ ಮನ್ವಿತಾ? ನೀವ್ ಇನ್ನೊಂದ್ ಪ್ರಶ್ನೆ ಕೇಳದ್ ಮರ್ತೆ ಅಂದ್ರೇವ್ರೆ. ಸರಿ ಆಯ್ತು, ಈಗ ನಿನಗೆ ಕೇಳ್ತಾ ಇದೀನಿ, ನಿಂಗೆ ನಾಯಿ ಇಷ್ಟನ ಬೆಕ್ಕಿಷ್ಟನ? ಬೆಕ್ಕು. ಬೆಕ್ಕು, ಓಕೆ. ಹಂಗಿದ್ರೆ ಬೆಕ್ಕಿಗೆ ಎಷ್ಟು ಹಲ್ಗಳಿರುತ್ತೆ ಅಂತ ಹೇಳ್ಬೇಕು. ಹಲ್ಲುಗಳು 14. ಇಲ್ಲ ಬೇಬಿ, ಇದಕ್ಕಿಂತ ಜಾಸ್ತಿ ಇರುತ್ತೆ. ಸ್ವಲ್ಪ ಹತ್ರ ಬಂದಿದ್ಯಾ, ಸ್ವಲ್ಪ ಕಡಿಮೆ ಮಾಡ್ಬೇಕು ನೀನು. ಇನ್ನೆರಡು ಜಾಸ್ತಿ ಮಾಡ್ಬೇಕು. ಕರೆಕ್ಟ್. ಒಂದ್ ಅಡಲ್ಟ್ ಬೆಕ್ಕಿಗೆ 30 ಹಲ್ಲು ಇರುತ್ತಂತೆ, ಓಕೆನಾ? ಅಪ್ಪನಿಗೆ ಒಂದು ಪ್ರಶ್ನೆ ಕೇಳ್ತೀರಾ? ಓ, ಇದು ಫ್ಯಾಮಿಲಿ ರಸಪ್ರಶ್ನೆ ಕಾರ್ಯಕ್ರಮ ಆಗ್ತಾ ಇದೆ ಇವತ್ತು. ಸರಿ, ಕೊಡು ಹೋಗ್ಲಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ನಿಮ್ಮ ಹೆಸರು ಹೇಳಿ? ಉಮೇಶ್ ಅಂತ ಹೇಳಿ. ಉಮೇಶ್ ಅವರು, ಏನ್ ಮಾಡ್ತಿರೋದು ಉಮೇಶ್ ಅವರು? ವ್ಯವಸಾಯ. ವ್ಯವಸಾಯ, ಸರಿ ಸರ್. ನಿಮ್ಗೋಸ್ಕರ ಯಾವ ಪ್ರಶ್ನೆಯನ್ನ ಕೇಳೋಣ ಅಂದ್ರೆ, ಹಾ, ವ್ಯವಸಾಯ ಮಾಡ್ತೀರಾ ಅಲ್ವಾ, ಇದು ಒಂದು ಮಣ್ಣಲ್ಲೇ ಇರೋ ಹುಳ, ಯಾವ್ದು ಯಾವ್ದಿರ್ಬೋದು ಅಂತ ಯೋಚನೆ ಮಾಡಿದ್ರೆ? ಏನಾದ್ರು ಎರೆಹುಳ ಅಲ್ಲ, ಜಿಗಣೆ. ಜಿಗಣೆಗೆ ಎಷ್ಟು ಮೆದುಳಿರುತ್ತೆ ಸರ್, ಮೆದುಳುಗಳು? ಯೋಚನೆ ಮಾಡಿ, ನಿಮಗಿರೋ ಒಂದೇ ಮೆದುಳಿಂದ ನೋಡಿಲ್ವಾ ಜಿಗ್ನೇನ? ನೋಡಿದೀವಿ. ಓಕೆ ಸರಿ, ಈಗ ಜಿಗಣೆಗೆ ಎಷ್ಟು ಮೆದುಳಿರುತ್ತೆ ಅಂದ್ರೆ 32 ಮೆದುಳಿರುತ್ತಂತೆ. ಅದಕ್ಕೆ ಎಷ್ಟೇಳಿ? 32. ಹಾ ನೋಡಿ, ಇವಾಗೆಲ್ಲ ನಿಮ್ ಫ್ರೆಂಡ್ಸಿಗೆಲ್ಲ ಕೇಳಿ. ಸರಿ, ಅದಕ್ಕೆ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್, ಬಾಹ್ಯ ಮತ್ತು ಆಂತರಿಕ ವಿಭಾಗಗಳು ಪರಸ್ಪರ ಹೊಂದಾಣಿಕೆ ಆಗಲ್ಲ. ಅಂದ್ರೆ ಮೇಲ್ ಹೆಂಗ್ ಕಾಣುತ್ತೋ ಒಳಗಡೆ ಹಂಗಿರಲ್ಲ ಜಿಗಣೆ. ಸೊ ಒಳಗಡೆ ಆಂತರಿಕ ವಿಭಾಗದಲ್ಲಿ 32 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಒಂದೊಂದು ಪಾರ್ಟ್ ಅಲ್ಲೂ ಒಂದೊಂದು ಮೆದುಳಿರುತ್ತೆ. ಅದಕ್ಕೆ ಸೊ ಜಿಗಣೆಗೆ 32 ಬ್ರೈನ್ ಅಂತ ಹೇಳ್ತಾರೆ. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರಿಗೆ. ಥ್ಯಾಂಕ್ ಯು ಮನ್ವಿತ. ಕೇಳುಗರೆ, ಈಗ ಎರಡು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳ್ಕೊಂಡು ಬರೋಣ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಫೋನ್ 0817-296-775. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೇ ಔರ್ ಆಪ್ಕೇ ಪರಿವಾರ್ ಕೇ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೆ. ಅಧಿಕ ಜಾನ್ಕಾರಿ ಔರ್ ಮದದ್ ಕೇ ಲಿಯೇ ಟೋಲ್ ಫ್ರೀ ನಂಬರ್ 1800-011-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಶನ್ ದ್ವಾರಾ ಜನಹಿತ್ ಮೇ ಜಾರಿ. ಕಿಳುಗುರೆ, ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಿಮ್ಮ ಮೋಸ್ಟ್ ಫೇವರೇಟ್ ಆರ್ಜೆ ಯಶಸ್ವಿನಿ ಜೆ ಜೊತೆ ಕೇಳ್ತಾ ಇದ್ದೀರಾ. ನೀವು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಆದರೆ ಒಂದೇ ಒಂದು ಫೋನ್ ನಂಬರ್ ಇದೆ ಇವತ್ತು, ಅನ್ಫಾರ್ಚುನೇಟ್ಲಿ, ನೋಟ್ ಡೌನ್ ಮಾಡ್ಕೊಳ್ಳಿ. 2452258. ನಮ್ಮ ಹಾಸನದ STD ಕೋಡ್ 0817. ಈ ಫೋನ್ ನಂಬರ್ಸ್ಗೆ ನೀವು ಕರೆ ಮಾಡಬೇಕು. ಫೋನ್ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 2452258. STD ಕೋಡ್ 0817. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ಹಲೋ, ಹಾಸನ ಆಕಾಶವಾಣಿ. ನಮಸ್ಕಾರ ಮೇಡಮ್. ನಮಸ್ಕಾರ, ನಂದಕುಮಾರ್ ಅವರೇ. ನಂದಕುಮಾರ್ ಅವರು ಗೊತ್ತು, ಆದ್ರೆ ಏಕೋ ಆಗ್ತಿದೆ ನಂದಕುಮಾರ್ ಅವರೇ. ಯಶಸ್ವಿನಿ ಅವರಿಗೆ ನಂದಕುಮಾರ್ ಮಾಡೋ ವಂದನೆಗಳು, ಯಾಕೆ ಅಂದ್ರೆ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಸ್ತಾ ಇದ್ದೀರಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ನಿಮಗೆ. ಮತ್ತೆ ನಮ್ಗೆ ನಾವು ಇನ್ನೊಂದು ಕೋರಿಕೆ ನಿಮ್ಮಲ್ಲಿ ಕೇಳೋದೇನಂದ್ರೆ, ಸ್ಥಿರ ದೂರವಾಣಿ ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆ ಸರಿಪಡಿಸ್ತಾ ಇಲ್ಲ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. BSNL ನೆಟ್ವರ್ಕ್ ಅಲ್ವಾ, ಸ್ವಲ್ಪ ಎರಡಿತ್ತು, ಎರಡರಲ್ಲೂ ಒಂದೇ ಶಾಶ್ವತ ಇದೆ, ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಈಗಲೂ ಟ್ರೈ ಮಾಡಿದ್ವಿ ನಂದಕುಮಾರ್ ಅವರೇ, ಆದ್ರೂ ಅದು ಸರಿ ಹೋಗ್ಲಿಲ್ಲ. BSNL ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ, ದಯವಿಟ್ಟು ಎಲ್ರಿಗೂ ಕ್ಷಮೆ ಕೇಳ್ತಾ ಇದೀವಿ. ಸರಿ ನಂದಕುಮಾರ್ ಅವರೇ, ಆದಷ್ಟು ಬೇಗ ಅದು ಸರಿ ಹೋಗುತ್ತೆ. ಈಗ ನಿಮ್ಗೋಸ್ಕರ ಕ್ವೆಶನ್ಸ್ ನ ಕೇಳಲಾ? ಪ್ರಯತ್ನ ಮಾಡ್ತೀವಿ. ಓಕೆ, ನೋ ಪ್ರಾಬ್ಲಮ್, ನೀವು ಹೇಳ್ತೀರಾ, ತೊಂದ್ರೇನೆ ಇಲ್ಲ. ಈಗ ಜಿಗಿಯಲು ಅಂದ್ರೆ ಜಂಪ್ ಮಾಡೋಕೆ ಈ ಪ್ರಾಣಿಯಿಂದ ಆಗಲ್ಲ. ಜಿಗಿಯಲು ಆಗದ ಏಕೈಕ ಸಸ್ತನಿ ಯಾವುದು? ಸಸ್ತನಿ ಅಂದ್ರೆ ಗೊತ್ತಾ ನಂದಕುಮಾರ್ ಅವರಿಗೆ? ಅಲ್ಲ ಅಲ್ಲ, ಸಸ್ತನಿ ಅಂದ್ರೆ, ಸರಿ ಎಕೋ ಆಗ್ತಾ ಇದೆ ತುಂಬಾ, ಒಂದ್ ಸ್ವಲ್ಪ ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಒಳ್ಳೇದು. ಸಸ್ತನಿ ಅಂತಂದ್ರೆ ಮೊಟ್ಟೆ ಇಡದೆ ಡೈರೆಕ್ಟ್ ಆಗಿ ಮರಿ ಹಾಕೋ ಪ್ರಾಣಿಗಳನ್ನ ಸಸ್ತನಿ ಅಥವಾ ಮ್ಯಾಮಲ್ಸ್ ಅಂತ ಕರಿತೀವಿ. ಇನ್ನೇನು, ಅದಕ್ಕೆ ಜಿಗಿಯಕ್ಕೆ ಆಗಲ್ಲ, ಕಾಂಗ್ರು ಎಷ್ಟ್ ಚೆನ್ನಾಗಿ ಜಿಗಿಯುತ್ತೆ ಹೊಟ್ಟೆಯಿಂದ ಅಂದ್ರೆ ಕಾಂಗ್ರು ಒಂದು ಕೇಳಿದ್ದೇನೆ, ಬೇರೆ ಯಾವ್ದು ನಮ್ಗೆ ಐಡಿಯಾ ಇಲ್ಲ ಮೇಡಮ್. ಅಲ್ಲ ಸರ್, ನೀವು ತಪ್ಪರ್ಥ ಮಾಡ್ಕೊಂಡ್ರಿ. ಆಕ್ಚುಲಿ ಹೇಳಿ, ಈಗ ಡೈರೆಕ್ಟ್ ಆಗಿ ಮರಿ ಹಾಕುತ್ತೆ ಅಲ್ವಾ? ಹೌದು, ಮರಿ ಹಾಕೋ ಪ್ರಾಣಿಗಳಿಗೆ ಮ್ಯಾಮಲ್ಸ್ ಅಂತ ಕರೀತಾರೆ, ಸಸ್ತನಿಗಳು ಅಂತ ಕರೀತಾರೆ. ಇನ್ನು ಮೊಟ್ಟೆ ಇಡೋ, ಮೊಟ್ಟೆ ಇಟ್ಟು ಮರಿ ಆಗೋ ಪ್ರಾಣಿಗಳಿರುತ್ತೆ, ಅದು ಬೇರೆ. ಈಗ ಐಡಿಯಾ ಇಲ್ಲ ಮೇಡಮ್. ಓಕೆ, ನೋ ಪ್ರಾಬ್ಲಮ್. ಈಗ ಇನ್ನೊಂದು ಕ್ವೆಶನ್ ಕೇಳ್ಬೇಕಂದ್ರೆ, ಸರಾಸರಿ ನೊಣಗಳು ಎಷ್ಟು ಕಾಲ ಬದುಕಬಹುದು? ನೊಣ ಎಷ್ಟು ಕಾಲ ಬದುಕಬಹುದು? ಎಷ್ಟು ಕಾಲುಗಳು ಅಂತ, ಎಷ್ಟು ದಿನ ಬದುಕಬಹುದು ಸರ್? ಅದು 10 ದಿವಸ ಅಂತ ಕೇಳಿದ್ದೇನೆ. ಅದು ಸೊಳ್ಳೆದು ನೀವು ಹೇಳಿದ್ದು. ನೊಣದ ಬಗ್ಗೆ ಐಡಿಯಾ ಇಲ್ಲ. ಓಕೆ, ನಂದಕುಮಾರ್ ಅವ್ರೆ, 28 ದಿನ ಒಂದು ನೊಣ ಬದುಕತ್ತೆ. 15-30 ದಿನ, 28 ದಿನ ಒಳ್ಳೆ ಫುಡ್ ಎಲ್ಲ ಚೆನ್ನಾಗಿ, ಒಂದು ಫುಡ್ ಎಲ್ಲ ಚೆನ್ನಾಗಿ ಸಿಕ್ಕಿದ್ರೆ ಅದಕ್ಕೆ ಆರಾಮಾಗಿ 15-30 ದಿನ ಚೆನ್ನಾಗಿ ಬದುಕುತ್ತೆ. ಜಾಸ್ತಿ ಸಕ್ಕರೆ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಂದಕುಮಾರ್ ಅವರೆ, ಧನ್ಯವಾದಗಳು. ಹಲೋ, ಹಾಸನ ಆಕಾಶವಾಣಿ. ಹಲೋ. ಹಲೋ, ನಮಸ್ಕಾರ, ಯಾರಿದು? ನಮಸ್ಕಾರ ಮೇಡಮ್, ಶರತ್ ಅಂತ ಹಾಸನಿಂದ. ಹಾಯ್ ಶರತ್, ಏನ್ ಮಾಡ್ತಾ ಇರೋದು? ಮೇಡಮ್ ಸೆಕೆಂಡ್ ಇಯರ್ ಬಿ ಎ. ಸೆಕೆಂಡ್ ಇಯರ್ ಬಿ ಎ, ಓಕೆ. ಶರತ್, ಯಾವ ಕಾಲೇಜ್ ನೀವು? ಆರ್ಟ್ಸ್ ಕಾಲೇಜ್ ಮೇಡಮ್. ಆರ್ಟ್ಸ್ ಕಾಲೇಜ್, ಫೇಮಸ್ ಕಾಲೇಜ್. ಸರಿ, ಈಗ ನಿಮಗೆ ಅದೇ ಕ್ವೆಶನ್ ಕೇಳಲ್ಲ, ನಂದಕುಮಾರ್ ಅವ್ರು ಹೇಳಲಿಲ್ಲ ಒಂದಕ್ಕೆ. ಕೇಳಿ ಮೇಡಮ್. ಜಿಗಿಯಲು ಆಗದ ಏಕೈಕ ಸಸ್ತನಿ ಯಾವುದು ಅಂತ? ತುಂಬಾ ದೊಡ್ಡದಾಗಿರುತ್ತೆ ಈ ಪ್ರಾಣಿ, ಅದಕ್ಕೆ ಜಂಪ್ ಮಾಡಕ್ ಆಗಲ್ಲ. ಮೇಡಮ್ ಕೊಕ್ಕರೆ. ರೀ, ದೊಡ್ಡದಾಗಿರುತ್ತೆ ಕಣ್ರಿ, ಏನಪ್ಪ ನೀವು ಕ್ವೆಶನ್ ಅರ್ಥ ಮಾಡ್ಕೊಳ್ಳಲ್ಲ. ಗಾತ್ರದಲ್ಲಿ ತುಂಬಾ ದೊಡ್ಡ ಪ್ರಾಣಿ, ದಟ್ಸ್ ವೈ ಇಟ್ ಕೆನ್ ನಾಟ್ ಜಂಪ್. ಪಕ್ಷಿ ಮೇಡಮ್. ಪ್ರಾಣಿ ಸರ್, ಪ್ರಾಣಿ. ಅಂಬಾರಿ ಹೊರೋ ಪ್ರಾಣಿ ಯಾವ್ದು ಸರ್? ಆನೆ. ಹಾ, ಅದೇ. ಮತ್ತೆ ಆನೆ ಯಾವಾಗ್ಲಾದ್ರೂ ಎಲ್ಲಾದ್ರೂ ಜಂಪ್ ಮಾಡಿರೋದು ನೋಡಿದಿರಾ ನೀವು? ಇಲ್ಲ ಮೇಡಮ್, ಆನೆ ಜಂಪ್ ಮಾಡಿಲ್ಲ. ಈಗ ಮೇಲಿಂದ ಕೆಳಗ್ ಬರ್ಬೇಕಂದ್ರೆ ಅದು ಉರುಳ್ಕೊಂಡ್ ಬರುತ್ತೆ, ನೋಡಿದಿರಾ? ಜಂಪ್ ಮಾಡಲ್ಲ ಆನೆ. ಹೌದು ಮೇಡಮ್. ಯಾಕೆ ಅಂದ್ರೆ ಆನೆ ಕಾಲಿನ ಮೂಳೆಗಳಿರುತ್ತಲ್ಲ ಶರತ್ ಅವ್ರೆ, ಅದು ಕೆಳಮುಖವಾಗಿರುತ್ತಂತೆ. ಅದಕ್ಕೆ ಒಂದ್ಸರಿ ಜಂಪ್ ಮಾಡಿದಾಗ, ನಾವು ಮೇಲಿಂದ ಕೆಳಗ್ ಜಂಪ್ ಮಾಡಿದಾಗ ಒಂಥರ ಸ್ಪ್ರಿಂಗ್ ತರ ಮತ್ತೆ ಹಿಂಗ್ ಮೇಲ್ ಬರ್ತೀವಿ ನೋಡಿ, ನಮ್ ಬಾಡಿ ಸ್ಟ್ರಕ್ಚರ್ ಹಂಗಿರುತ್ತೆ. ಆದ್ರೆ ಆನೆ ಕಾಲಲ್ಲಿ ಇರೋ ಮೂಳೆಗಳು ಹಂಗಿರಲ್ಲ, ಕೆಳಮುಖವಾಗೇ ಇರುತ್ತೆ. ಬೇಕಾಗಿರೋ ಸ್ಪ್ರಿಂಗ್ ಅಂದ್ರೆ ಪುಷ್ ಮಾಡೋ ತರ ಬಾಡಿ ಸ್ಟ್ರಕ್ಚರ್ ಆನೆಗಿಲ್ಲ, ಅದಕ್ಕೆ ಅದು ಜಂಪ್ ಮಾಡೋದಿಕ್ಕೆ ಆಗಲ್ಲ ಆನೆಗೆ. ಓಕೆನಾ? ಸರಿ, ಇನ್ನೊಂದ್ ಕ್ವೆಶನ್ ಕೇಳಲಾ ಬೇಡ್ವಾ? ಓಕೆ. ಸರಿ, ಹಾವುಗಳು ವಾಸನೆ ಕಂಡಿಡಿಯಕ್ಕೆ ಏನನ್ನ ಬಳಸುತ್ತವೆ? ಮೇಡಮ್ ಮೊಟ್ಟೆ ಭಾಗದಲ್ಲಿ ಅದು ವಾಸನೆಯನ್ನು ಕಂಡಿಡಿಯುತ್ತೆ. ಯಾರು? ಹಾವುಗಳು. ಹಾವು ಮೇಡಮ್. ನೋಡಿದಿರಾ ಹತ್ರದಿಂದ ಹಾವನ್ನ? ಟಿವಿ ಎಲ್ಲಾದ್ರೂ ನೋಡಿದಿರಾ? ವೆರಿ ಗುಡ್ ಶರತ್ ಅವ್ರೆ, ತುಂಬಾ ಒಳ್ಳೆ ಕೆಲಸ ಮಾಡಿದಿರಾ. ಅದು ವಾಸನೆ ಹೆಂಗ್ ಕಂಡಿಡಿಯುತ್ತೆ? ಹೊಟ್ಟೆ ಭಾಗದಿಂದ ಕಂಡಿಡಿಯುತ್ತಾ? ಯಾರು ಹೇಳಿದ್ದು? ಎಲ್ಲ ಓದಿದ್ರಿ? ಓಕೆ, ನೀವು ಥಿಂಕ್ ಮಾಡಿರೋದು ತಪ್ಪಿದೆ. ಹಾವುಗಳು ವಾಸನೆ ಕಂಡಿಡಿಯೋದು ತಮ್ಮ ನಾಲಿಗೆಯಿಂದ. ಓಕೆನಾ? ಓಕೆ ಮೇಡಮ್. ಅವುಗಳಿಗೆ ಮೂಗಿಲ್ವಾ ಹಂಗಿದ್ರೆ ಶರತ್ ಅವ್ರೆ? ನೀವೇ ಹೇಳ್ಬೇಕು ಮೇಡಮ್. ನೀವು ಯೋಚನೆ ಮಾಡಿ, ಹಾವಿನ ಮುಖ ಜ್ಞಾಪಿಸ್ಕೊಳ್ಳಿ. ಅಂದ್ರೆ ಅದಕ್ಕೆ ಕಿವಿ ಹೊಟ್ಟೆ ಭಾಗದಲ್ಲಿ ಇರುತ್ತೆ ಅಂತ ಕೇಳಿದ್ವಿ. ಇಲ್ಲ ಇಲ್ಲ, ತಪ್ಪು ತಪ್ಪು ತಪ್ಪು. ಆದ್ರೆ ವಾಸನೆ ಕಂಡಿಡಿಯೋಕೆ ಮೂಗಿದ್ರೆ ಸಾಕು ಅಲ್ವಾ? ಆದ್ರೆ ನಮ್ಮ ಹಾವುಗಳು ವಾಸನೆ ಕಂಡಿಡಿಯೋಕೆ ನಾಲ್ಗೆನ ಬಳಸುತ್ತಂತೆ. ಯಾಕೆ ಅಂದ್ರೆ ಮನುಷ್ಯರಂತೆ ಹಾವುಗಳಿಗೂ ಮೂಗಿನ ಹೊಳ್ಳೆ ಇದೆ. ನೀವು ಹಾವಿನ ಮುಖ ನೋಡಿ ಈಗ ಗೂಗಲ್ ಮಾಡಿ, ಓಕೆನಾ? ಆದ್ರೆ ಹಾವಿನ ನಾಲ್ಗೆ ಕೂಡ ಬಹಳ ಮುಖ್ಯ ಅಂಗ ಅದ್ರದ್ದು ವಾಸನೆ ಕಂಡಿಡಿಯೋಕೆ. ಓಕೆನಾ? ಸೊ ಹಾವು ಯಾವಾಗ ತನ್ನ ನಾಲ್ಗೆಯನ್ನ ಹೊರಗಾಕತ್ತೋ ಅವಾಗ ಹೊರಗಡೆ ಇರೋ ಸಣ್ಣ ಸಣ್ಣ ರಾಸಾಯನಿಕ ಕಣಗನ ಎತ್ಕೊಳ್ಳುತ್ತಂತೆ ಒಳಗಡೆ. ಆ ಒಳಗಡೆ ತಂದಾಗ ಒಮೆರೋ ನೇಸಲ್ ಸಿಸ್ಟಮ್ ಅಂತ ಅದಕ್ಕೆ ಒಂದಿರುತ್ತೆ, ಅದಕ್ಕೆ ಗೊತ್ತಾಗುತ್ತೆ. ಸೊ ಇದು ಇದು ಇದು ಇದು ಅಂತ ಹೇಳ್ಕೊಡುತ್ತೆ ಈ ನೋಸಲ್ ಸಿಸ್ಟಮ್ ಅದಕ್ಕೆ ಹಾವಿಗೆ. ಹಂಗಾಗಿ ಅದಕ್ಕೇನಾಗುತ್ತೆ, ಇದು ಕೊಳಕ ಅಥವಾ ಇದು ಸಸ್ಯನ, ನನ್ನ ಮುಂದೆ ಇರೋದು, ನನ್ನ ಸುತ್ತಮುತ್ತ ಇರೋದು ಏನು, ಸಸ್ಯಗಳ ಪ್ರಾಣಿಗಳ ಅಥವಾ ನನ್ನನ್ನು ಯಾರು ಅಟ್ಯಾಕ್ ಮಾಡಕ್ ಬಂದಿದಾರಾ ಅಂತೆಲ್ಲ ಇದಕ್ಕೆ ಹಾವಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಅದು ಯಾವಾಗ್ಲೂ ನಾಲ್ಗೆ ಹೊರಗಾಗ್ತಾ ಇರುತ್ತೆ ನೋಡಿ. ಆಮೇಲೆ ಹಾವು ಹೇಗ್ ಮಲ್ಕೊಳುತ್ತೆ ಗೊತ್ತಾ ಶರತ್ ಅವ್ರಿಗೆ? ಇಲ್ಲ ಮೇಡಮ್, ಅದು ಐಲಿಡ್ಸ್ ಇರಲ್ಲ ಅದಕ್ಕೆ, ನಮಗ್ ಕಣ್ರೆಪ್ಪೆ ಇದೆಯಲ್ವಾ ಅದಕ್ಕೆ ಆತರ ಇರಲ್ಲ. ಅದಕ್ಕೋಸ್ಕರ ಅದು ಕಣ್ಣನ್ನ ಓಪನ್ ಮಾಡಿಟ್ಕೊಂಡೇ ಮಲ್ಕೊಳುತ್ತಂತೆ. ಗೊತ್ತಾಯ್ತಾ ಇದೆಲ್ಲ, ಜ್ಞಾಪಕ ಇಟ್ಕೋಬೇಕು ಶರತ್ ಅವ್ರೇ. ಓಕೆ, ಹ್ಮ್, ಸರಿ, ಚೆನ್ನಾಗಿ ಓದಿ, ಆಲ್ ದ ಬೆಸ್ಟ್ ನಿಮ್ ಎಕ್ಸಾಮ್ಸ್ ಗೆ, ಎಕ್ಸಾಮ್ಸ್ ಇದ್ರೆ ಅಂತ ಹೇಳ್ತಾ ಹೀಗೆ ಕರೆ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಶರತ್. ಹಲೋ, ಹಾಸನ ಆಕಾಶವಾಣಿ. ಕಸ್ಪುರದಿಂದ ಅಮಿತ್. ಅಮಿತ್ ಸದ್ಯ ಮನ್ವಿತ ಅಲ್ಲ, ನಾನು ಮತ್ತೆ ಮನ್ವಿತ ಮಾಡ್ಬಿಟ್ಲು ಅನ್ಕೊಂಡ. ಸರಿ ಅಮಿತ್, ಎಷ್ಟನೇ ಕ್ಲಾಸ್ ನೀವು? ಸಿಕ್ಸ್ ಸ್ಟ್ಯಾಂಡರ್ಡ್. ಚಿಕ್ಕಮಗಳೂರಿಂದ ಮಾಡ್ತಾ ಇದ್ದೀರಾ? ಓಕೆ ಅಮಿತ್, ನಿಮ್ಗೋಸ್ಕರ ಒಂದು ಕ್ವೆಶನ್ ಬರ್ತಾ ಇದೆ. ಜಿರಾಫೆ ನಾಲಿಗೆಯ ಕಲರ್ ಯಾವುದು? ಕಾಫಿ. ನೋ ಬೇಬಿ, ಚಿಕ್ಕಮಗಳೂರಲ್ಲಿ ಕಾಫಿ ಫೇಮಸ್ ಅಂತ ಎಲ್ಲರೂ ಅದೇ ಹೇಳ್ತಿದ್ದೀರಾ? ಪಿಂಕ್. ಇನ್ನೊಂದ್ ಸ್ವಲ್ಪ ಹತ್ತಿರದಲ್ಲಿದ್ಯಾ? ಆದ್ರೆ ಪಿಂಕ್ ಅಲ್ಲ. ರೆಡ್ ಅಲ್ಲ. ಆರೆಂಜ್ ಅಲ್ಲ. ಒಂದ್ ಕಲರ್ ಹೇಳ್ಕೊಂಡು ಹೋಗ್ತಿದ್ಯಾ? ಇಲ್ಲ ನೋಡು, ಸುಮ್ನೆ ಜಿರಾಫೆ ಜ್ಞಾಪಿಸ್ಕೋ. ಮೈಸೂರ್ ಝೂಗ್ ಹೋಗಿದ್ಯಾ? ಇಲ್ಲ. ಬ್ರೌನ್ ಇಲ್ಲ. ಪರ್ಪಲ್ ಕಣೋ. ಪರ್ಪಲ್ ಗೊತ್ತಾಯ್ತಾ? ಪರ್ಪಲ್ ಅಂತೆ, ಅದ್ರ ಕೆಳಗಡೆ ಗುಲಾಬಿ ಬಣ್ಣ ಇರುತ್ತೆ, ನಾಲ್ಗೆ ಮೇಲ್ಭಾಗ ಮಾತ್ರ ಪರ್ಪಲ್ ಕಲರ್ ಇರುತ್ತೆ. ಯಾಕೆ ಗೊತ್ತಾ? ಅದು ಏನಕ್ಕೆ ಇರ್ಬೋದು? ಓ, ಬೇರೆಯವ್ರು ನುಂಗಲ್ವಾ? ನೀವು ನುಂಗಲ್ವಾ ಉಗುಳು? ಕಮ್ಮಿ ಕಮ್ಮಿ ನುಂಗದು. ಓಕೆ ಓಕೆ, ಜಿರಾಫೆ ಗೊತ್ತಿಲ್ಲ ಎಷ್ಟು ಉಗುಳು ನುಂಗುತ್ತೆ ಅಂತ. ಆದ್ರೆ ಪರ್ಪಲ್ ಕಲರ್ ಯಾಕಿರುತ್ತೆ ಅಥವಾ ಬ್ಲ್ಯಾಕ್ ಅಥವಾ ಡಾರ್ಕ್ ಕಲರ್ ಇರುತ್ತೆ ಯೂಶ್ವಲಿ ಜಿರಾಫೆ ನಾಲ್ಗೆ, ಯಾಕೆಂದ್ರೆ ಅದು ಸನ್ ಟ್ಯಾನ್ ಆಗುತ್ತಲ್ಲ ಸೂರ್ಯನಿಂದ, ಸೂರ್ಯನ ಶಾಖಕ್ಕೆ ನಮ್ದು ನೋಡು ಬಾಡಿ ಕಪ್ಪುಗಾಗ್ತಿವಿ ನೋಡು, ಜಾಸ್ತಿ ಸೂರ್ಯನ ಬೆಳಕಲ್ಲೇ ಇದ್ರೆ. ಅದೇ ತರ ಜಿರಾಫೆ ಮೇ ಬಿ ಹೈಟ್ ಇರೋದ್ರಿಂದ ಸೂರ್ಯನ ಕಿರಣ ಬೇಗ ಬರುತ್ತಲ್ವಾ, ಸೊ ಸೂರ್ಯನ ಕಿರಣದಿಂದ ತಪ್ಪಿಸ್ಕೊಳಕ್ಕೆ ಅಂತ ದೇವ್ರು ಆ ಕಲರ್ ಮಾಡಿದ್ದಾರೆ ಜಿರಾಫೆಗೆ, ಟ್ಯಾನ್ ಆಗದೆ ಇರ್ಲಿ ಅಂತ. ಕೆಳಗಡೆ ನಾಲ್ಗೆ ಗುಲಾಬಿ ಕಲರ್ ಇರುತ್ತೆ, ಬಟ್ ಮೇಲ್ಗಡೆ ನಾಲ್ಗೆ ಪರ್ಪಲ್ ಕಲರ್ ಇರುತ್ತೆ. ಓಕೆನಾ? ಚೆನ್ನಾಗಿ ಹೇಳ್ಕೊಡ್ತೀರಾ. ಥ್ಯಾಂಕ್ ಯು ಅಮಿತ್. ಅದಕ್ಕೆ ದಪ್ಪ ನಾಲ್ಗೆ ಇರುತ್ತಂತೆ, ಯಾಕೆಂದ್ರೆ ಅದು ಯಾವಾಗ್ಲೂ ಎಲೆಗಳನ್ನೇ ತಾನೇ ತಿನ್ನುತ್ತೆ. ಅದಕ್ಕೆ ಕತ್ತುದ್ದಾಗೂ ಇರುತ್ತೆ, ಆಮೇಲೆ ಮೇಲೆ ತನಕ ರೀಚ್ ಮಾಡ್ಬೋದು. ಸೊ ದಪ್ಪ ನಾಲ್ಗೆ ಇದ್ರೆ ಮುಳ್ಳೇನಾದ್ರೂ ಸಿಕ್ಕಿದ್ರೆ ಅದಕ್ಕೆ ನೋವು ಆಗದೆ ಇರೋ ತರ ಅದಕ್ಕೆ ಜಿರಾಫೆಗೆ ದಪ್ಪ ನಾಲ್ಗೆ ಇರುತ್ತಂತೆ. ಅದ್ರ ಕತೆ ನಂಗೆ ಇನ್ನೊಂದು ಗೊತ್ತು ಹೇಳು. ಅದಕ್ಕ ಅವಾಗ ಅದಕ್ಕೆಲ್ಲ ಚಿಕ್ಕದು ತಲೆ ಇತ್ತಂತೆ, ಉದ್ದ ಇರ್ಲಿಲ್ಲ. ಬೇಗ ಹೇಳ್ಬೇಕು ನೀನು. ಅದಕ್ಕೇನು ಆಹಾರ ಕೆಳಗಡೆ ಎಲ್ಲ ಮರುಭೂಮಿ ಸಿಗ್ತಾ ಇರ್ಲಿಲ್ಲ ಅಲ್ಲ, ಅವಾಗ ಮರದ್ಮೇಲೆ ಬಿಡ್ತಾ ಇತ್ತು. ಅದು ಮೇಲ್ಗಡೆ ಹಿಂಗಿಂಗ್ ತಿನ್ನಕ್ಕೆ ಸಿಗ್ತಾ ಇರ್ಲಿಲ್ಲ ಅಂತ ಹೇಳ್ಬಿಟ್ಟು ಹಿಂಗೆ ಕತ್ತೆ ಎಲ್ಲ ಮೇಲ್ಗಡೆ ಮಾಡ್ಕೊಂಡೇ ತಿಂತಾ ಇತ್ತಂತೆ. ವೆರಿ ಗುಡ್ ಅಮ್ಮ, ಹಿಂಗೆ ತಿಳ್ಕೊತಾ ಇರ್ಬೇಕು ವಿಷಯ. ತಿಂತ ಅದು ಉದ್ದಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಮಗ್ ಕತೆ ಹೇಳಿದಕ್ಕೆ, ನಮಗೂ ಒಂದು ಹೇಳ್ಕೊಟ್ಟಿದ್ದಕ್ಕೆ ಅಮಿತ್. ಹೀಗೆ ಚೆನ್ನಾಗಿ ತಿಳ್ಕೊತಾ ಇರು. ಓಕೆನಾ? ಟಾಟಾ, ಬಾಯ್ ಬಾಯ್. ಇದುವರೆಗೂ ಹಾಸನ ಆಕಾಶವಾಣಿ ಎಫ್ಎಂ ಕೇಂದ್ರದಿಂದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಯಿತು. ಕೇಳಿ ಈಗ ನಮ್ಮ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ವಿವರಣೆ. ಇನ್ನು ಮುಂದೆ 6:10 ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆಯ ಕಾರ್ಯಕ್ರಮ ಗಾನಾಂತರಂಗ. ಇದರ ಪ್ರಸ್ತುತಿ ಎಂ ಶಿವಕುಮಾರ್. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದರಲ್ಲಿ ಏಲಕ್ಕಿ ನರ್ಸರಿ ಹಾಗೂ ತೋಟದ ನಿರ್ವಹಣೆ ಮತ್ತು ಕಾಳುಮೆಣಸಿನ ತೋಟದ ನಿರ್ವಹಣೆ ಕುರಿತು ಸಕಲೇಶಪುರ ತಾಲೂಕು ದೋಣಿಗಾಲ್ನ ಭಾರತೀಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ಶ್ರೀ ಕೃಷ್ಣ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗುಹೋರಾ ರವಿಶಂಕರ್. 7:21 ಚಿತ್ರಗೀತೆಗಳನ್ನ ಕೇಳಬಹುದು. 8:00 ಬೆಂಗಳೂರು ಕೇಂದ್ರದಿಂದ ಯುವ ಕಾರ್ಯಕ್ರಮದಲ್ಲಿ ಚರ್ಚೆ, ಯುವ ಜನತೆ ಮತ್ತು ಕನ್ನಡದ ಬೆಳವಣಿಗೆ. ಇದರ ನಿರ್ಮಾಣ ದಿಗ್ವಿಜಯ್ ಬಿ. 8:30 ಹಾಗೆಯೇ 9:15 ಕನ್ನಡ ಚಿತ್ರಗೀತೆಗಳ ಪ್ರಸಾರ. 9:30 ದೆಹಲಿ ಕೇಂದ್ರದಿಂದ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದರಲ್ಲಿ ಶ್ರೀಮತಿ ಸೀತಾ ಮತ್ತೂರು ಅವರಿಂದ ಗಾಯನ. ಆನಂತರದಲ್ಲಿ ಪಂಡಿತ್ ರಾಧೇಶ್ಯಾಮ್ ಅವರಿಂದ ಕಾರ್ಯಕ್ರಮ ಮೂಡಿಬರಲಿದೆ. ಇನ್ನು ನಾಳಿನ ಬೆಳಗಿನ ಕಾರ್ಯಕ್ರಮದಲ್ಲಿ 6:10 ಡಾಕ್ಟರ್ ಎಸ್ ಜಯಲಕ್ಷ್ಮಿ ಅವರಿಂದ ಚಿಂತನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 6:15 ಸ್ತುತಿ ಮಲ್ಲಿಕ. 6:45 ರೈತರಿಗೆ ಸಲಹೆ. 6:50 ಭಾವಗೀತೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ